ಕನ್ನಡ ಅಭಿಮಾನದ ದಿನಾಚರಣೆ ಅರ್ಥಪೂರ್ಣವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಗೋವಿಂದರಾಜು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿತ್ತು. ರಾಯಚೂರಿನಲ್ಲಿ ದಿನದ ಗರಿಷ್ಠ 40°C ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 23°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಹಲವು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿ, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ. ರಾಜ್ಯದೆಲ್ಲೆಡೆ ಗೌರವ ನಮನ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:56. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಕೃಷಿಯಲ್ಲಿ ವಿವಿಧ ಸಾವಯವ ಗೊಬ್ಬರಗಳ ಬಳಕೆಯ ಮಹತ್ವ. ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಪೇಟೆ ಧಾರಣೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:25 ಕೊರಡಕೆರೆ ಗ್ರಾಮದ ಚನ್ನಬಸವಣ್ಣಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಹಾಗಾದರೆ ಮೊದಲಿಗೆ ಕೇಳೋಣ, ಕೃಷಿಯಲ್ಲಿ ವಿವಿಧ ಸಾವಯವ ಗೊಬ್ಬರಗಳ ಬಳಕೆಯಲ್ಲಿ ಮಹತ್ವ. ಬೇಸಾಯದ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳ ಬಳಕೆಯ ಮಹತ್ವ ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ, ಸಾವಯವ ಗೊಬ್ಬರ ಗಳ ಒಂದು ಮಹತ್ವ ಕೃಷಿಯೊಳಗೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ನಮ್ಮ ರೈತರಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಗೊಬ್ಬರ ಅಂದ್ರೆ ಈ ಸಾವಯವ ಗೊಬ್ಬರ ಅಂದ್ರೆ ನಮ್ಮ ರೈತರಿಗೇನೋ ಹೊಸ. ಮೊದಲು ಏನಾದರೂ ನಮ್ಮ ಬೆಳೆಗಳಿಗೆ ಮತ್ತು ನಮ್ಮ ಮಣ್ಣಿನ ಫಲವತ್ತತೆ ಇತ್ತಪ್ಪ ಅಂತಂದ್ರೆ ಅದು ಸಾವಯವ ಗೊಬ್ಬರದೇ ಒಂದು ಮಹತ್ವ. ಯಾಕಂದ್ರೆ 1960 ಮುಂಚೆ ಕೇವಲ ರೈತರು ಸಾವಯವ ಗೊಬ್ಬರ ಉಪಯೋಗಿಸಿಕೊಂಡೇ ಒಂದು ಕೃಷಿಯನ್ನು ಮಾಡ್ತಾ ಇದ್ದೆ. ಆದ್ರೆ 1960 ನಂತರ ಈ ಒಂದು ಹಸಿರು ಕ್ರಾಂತಿಯ ನಂತರ ಕೆಲವೊಂದು ರಾಸಾಯನಿಕ ಗೊಬ್ಬರಗಳು ಬಳಕೆ ಬಂತು. ಇಲ್ಲಿ ಸಾವಯವ ಗೊಬ್ಬರ ಅಂತಂದ್ರೆ ನಾವು ನಮ್ಮಲ್ಲಿರ್ತಕ್ಕಂತ ಕೃಷಿ ತ್ಯಾಜ್ಯಗಳು, ಸಗಣಿ ಅಥವಾ ಮತ್ತೆ ಬೆಳೆ ಉಳಿಕೆಗಳು, ಅವುಗಳೆಲ್ಲ ಒಂದು ಪರಿವರ್ತನೆ ಮಾಡಿಕೊಂಡು ಒಂದು ಉಪಯೋಗಿಸುವಂತ ಗೊಬ್ಬರ ಇದೆ. ಈಗ ನಾವು ರಾಸಾಯನಿಕ ಗೊಬ್ಬರ ನಾವು ಯಾವಾಗ ಹಾಕ್ತೇವೆ ಇಮಿಡಿಯೇಟ್ ಅದು ಕರಿಗೆ ಹೋಗ್ಬಿಡ್ತದೆ. ಆದ್ರೆ ಸಾವಯವ ಗೊಬ್ಬರಗಳು ನಿರಂತರವಾಗಿ ನಮ್ಮ ಬೆಳೆಗೆ ಒಂದು ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ಆಗರ, ಇದೊಂದು ಮೂಲ ಅಂತೆ. ಹೌದೌದು, ಪೋಷಕಾಂಶಗಳ ಮೂಲ ಇದೊಂದು ಪೋಷಕಾಂಶ. ಅಷ್ಟೇ ಅಲ್ಲದೆ ನಮ್ಮ ಭೂಮಿಯಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಗಳು ಇರ್ತವೆ, ಆ ಸೂಕ್ಷ್ಮಾಣು ಜೀವಿಗಳಿಗೆ ಇದೊಂದು ಆಹಾರವನ್ನು ಒದಗಿಸುತ್ತದೆ. ಸಾವಯವ ಗೊಬ್ಬರ ಆಹಾರ ಒದಗಿಸುತ್ತದೆ ಸೂಕ್ಷ್ಮಾಣು ಜೀವಿಗಳಿಗೆ. ಈ ರೀತಿ ಸಾವಯವ ಗೊಬ್ಬರ ಅವಕ್ಕೆ ಆಹಾರ ಒದಗಿಸಿದಾಗ ಏನಾಗ್ತದೆ, ಸೂಕ್ಷ್ಮಾಣು ಜೀವಿಗಳು ತಮ್ಮ ಕ್ರಿಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಈ ನಮ್ಮಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನು ನಮಗೆ ಬೆಳೆಗೆ ಒದಗಿಸಿಕೊಡ್ತವೆ. ಅಷ್ಟೇ ಅಲ್ಲ, ನಮ್ಮ ಈ ಸಾವಯವ ಗೊಬ್ಬರ ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ನಮ್ಮ ಮಣ್ಣಿನ ಗುಣಧರ್ಮ ಕೂಡ ಬದಲಾವಣೆ ಆಗ್ತದೆ. ಈಗ ಮಣ್ಣಿನ ರಚನೆ ಆಗಲಿ, ಆಮೇಲೆ ಭೂಮಿಯಲ್ಲಿ ಅಂದ್ರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಹೀರಿಕೊಳ್ಳೋದಾಗಲಿ, ಯಾಕಂದ್ರೆ ಆಳವಾದ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ತೇವಾಂಶ ಇರ್ತವೆ. ಇವು ಹೆಚ್ಚಿಗೆ ಹಾಕೋದ್ರಿಂದ ಆಳದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ನಾವು ತಂದು ನಾವು ಬೆಳೆಗಳನ್ನು ಒದಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಭೂಮಿಯಲ್ಲಿ ಗಾಳಿ ಆಡೋಕೆ ಜಾಸ್ತಿ ಆಗತ್ತ, ಒಂಥರ ಭೂಮಿ ನೀರ್ ಹಿಡಿದುಕೊಳ್ತಂತ ಶಕ್ತಿ ಜಾಸ್ತಿ ಆಗತ್ತ, ಜಾಸ್ತಿ ಆಗ್ತದೆ. ಆಮೇಲೆ ಕೆಲವೊಂದ್ ಕಡೆ ಭೂಮಿ ಏನಾಗ್ತದೆ, ಗಟ್ಟಿ ಆಗ್ಬಿಡ್ತದೆ. ಈ ಕೆಂಪು ಮಣ್ಣಲ್ಲಿ ಇಮಿಡಿಯೇಟ್ ನಾವು ಏನ ತೇವಾಂಶ ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡ್ತದೆ. ಸಾವಯವ ಗೊಬ್ಬರ ಹೆಚ್ಚಿಗೆ ಹಾಕೋದ್ರಿಂದ, ಗಾಳಿ ಆಡಕ್ಕೆ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಮೃದುವಾಗಿ ಮಾಡಿ ನಾವು ಒಳ್ಳೆ ಒಂದು ಇಳುವರಿ ಪಡ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಡಾಕ್ಟರ್ ಶ್ಯಾಮರಾವ್ ಅವರು. ಈಗ ಸಾವಯವ ಗೊಬ್ಬರಗಳಂದಾಗ ಏನೇನು ಬರ್ತವೆ, ಸಾವಯವ ಗೊಬ್ಬರಗಳು ಯಾವ್ಯಾವ ಬರ್ತವೆ ಸ್ವಲ್ಪ ಹೇಳಿ. ಈಗ ನಾವು ಸಾಮಾನ್ಯವಾಗಿ ರೈತರು ತಿಪ್ಪೆ ಗೊಬ್ಬರ ಹಾಕ್ತಾ ಇದಾರೆ, ಅದು ಕೂಡ ಸಾವಯವ ಗೊಬ್ಬರ. ಆ ತಿಪ್ಪೆ ಗೊಬ್ಬರದಲ್ಲಿ ನಾವು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಅದು ಮೊದಲು ಕರ್ತವ್ಯ. ಈ ಹಳ್ಳಿಯಲ್ಲಿ ಏನಾಗ್ಬಿಟ್ರೆ ಹಾರುವ ತಿಪ್ಪೆ ಗೊಬ್ಬರ, ತೇಲುವ ತಿಪ್ಪೆ ಗೊಬ್ಬರ ಅಂತ ಆಗ್ಬಿಟ್ಟೆ. ಆದಷ್ಟು ರೈತ ಬಾಂಧವರು ಮೊದಲಿನಿಂದಲೂ ತಿಪ್ಪೆ ಗೊಬ್ಬರ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಒಂದು ವೈಜ್ಞಾನಿಕವಾಗಿ ನಾವು ತಿಪ್ಪೆ ಗೊಬ್ಬರನ್ನ ಹಾಕೋದ ಒಂದು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇರ್ತದೆ. ಮತ್ತಿನ್ನು ಕಾಂಪೋಸ್ಟ್ ಅಂತದ್ದು, ಅದನ್ನೇ ನಾವು ತಿಪ್ಪೆ ಗೊಬ್ಬರ ಸರಿಯಾದ ಒಂದು ಪ್ರಮಾಣದಲ್ಲಿ ಒಂದು ಬಿಟ್ಟು ಬೇರೆ ಬೇರೆ ಒಂದು ವಿಧಾನಗಳ ಮೂಲಕ, ಯಾಕಂದ್ರೆ ಕಾಂಪೋಸ್ಟ್ ಅಂದ್ರೆ ಇದನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ತಿಪ್ಪೆ ಗೊಬ್ಬರ ಒಂದು ಸರಿಯಾಗಿ ಒಂದು ವೈಜ್ಞಾನಿಕವಾಗಿ ಪರಿವರ್ತನೆ ಮಾಡಿದಾಗ ಅದು ಕಾಂಪೋಸ್ಟ್ ಆಗ್ತದೆ. ಹಲವಾರು ವಿಧಾನಗಳಿವೆ, ಅದಕ್ಕೆ ಇಂಡೋರ್ ಪದ್ಧತಿ ಅಂತಿದೆ, ಮತ್ತು ಬೆಂಗಳೂರು ಪದ್ಧತಿ ಅಂತಿದೆ, ನಡೆ ಪದ್ಧತಿ ಅಂತಿದೆ, ಮತ್ತೆ ಇನ್ನು ಸುಧಾರಿತ ಪದ್ಧತಿಗಳಿವೆ. ಹಲವಾರು ಪದ್ಧತಿಗಳನ್ನು ತಮ್ಮ ಪ್ರದೇಶದಲ್ಲಿ ಯಾವ ರೀತಿ ಅನುಕೂಲ ಆಗ್ತದೆ ಆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ನಾವು ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಪಡೆಯಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಒಂದು ಕಾಂಪೋಸ್ಟ್ ಅಲ್ಲಿ ಸುಮಾರು 1-3% ಸಾರ್ವಜನಿಕ ಇರ್ತದೆ. ಆದ್ರೆ ತಿಪ್ಪೆ ಗೊಬ್ಬರ ಕೇವಲ ಅರ್ಧ ಪ್ರಮಾಣದಲ್ಲಿ ಮಾತ್ರ ತಿಪ್ಪೆ ಪೋಷಣಾಂಶ ಇರ್ತದೆ, ಅಂದ್ರೆ ಸಾರ್ವಜನಿಕ. ಅದಕ್ಕೆ ನಾವು ಆದಷ್ಟು ಈ ನಮ್ಮ ತಿಪ್ಪೆ ಗೊಬ್ಬರನ್ನು ಒಂದು ಕಾಂಪೋಸ್ಟ್ ಆಗಿ ಮಾಡಿದಾಗ ಏನಾಗ್ತದೆ, ಹೆಚ್ಚಿನ ಒಂದು ಪೋಷಕಾಂಶಗಳು ಒಂದು ಇರ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ರಂಜಕ 1.5-3% ರಂಜಕ ಇರ್ತದೆ, ಮತ್ತು 1-15% ಪೊಟ್ಯಾಶ್ ಇರ್ತದೆ, ಮತ್ತು ತೇವಾಂಶ 15-20% ಇರ್ತದೆ, ಮತ್ತೆ ಇದರಲ್ಲಿ ಸಾವಯವ ಇಂಗಾಲ ಬಹಳಷ್ಟು ಇರ್ತದೆ, 20% ಇರ್ತದೆ. ನಮ್ಮ ತಿಪ್ಪೆ ಗೊಬ್ಬರಲ್ಲಿ ಬಹಳಷ್ಟು ಕಡಿಮೆ ಇರ್ತದೆ, 1% ಕಡಿಮೆ ಇರ್ತದೆ. ಮತ್ತೆ ಇಂಗಾಲ ಸಾರಜನಕ ಅನುಪಾತ ಬಹಳಷ್ಟು ಕಡಿಮೆ ಇರ್ತದೆ ನೋಡಿ. ಅಂದ್ರೆ ಏನಪ್ಪಾ ಅಂದ್ರೆ ಇಂಗಾಲ ಪ್ರಮಾಣ 10-1, 15-1 ಅನುಪಾತದಲ್ಲಿ, ಆದ್ರೆ ನಮ್ಮ ತಿಪ್ಪೆ ಗೊಬ್ಬರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ರೇಷ್ಯೋ. ರಸಸಾರ ಮಾತ್ರ 6-7 ಮಾತ್ರ. ಆದಷ್ಟು ರೈತ ಬಾಂಧವರು ತಿಪ್ಪೆ ಗೊಬ್ಬರ ಜೊತೆಗೆ ಅದನ್ನು ನಾವು ಯಾವ ರೀತಿಯಾಗಿ ಕಾಂಪೋಸ್ಟ್ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆದುಕೊಳ್ಬೇಕು. ಅಂದ್ರೆ ವೈಜ್ಞಾನಿಕವಾಗಿ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ನಾವು ಮಾಡಬೇಕಿದ. ಹೌದು, ಆ ರೀತಿ ಮಾಡಿದಾಗ ಏನಾಗ್ತದೆ, ನಮ್ಗೆ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಅದೇ ಪ್ರಮಾಣದಲ್ಲಿ ನಾವು ತೆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ದನದ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಎರಡು ಒಂದೇನಾ? ಹೇಗೆ ದನದ ಗೊಬ್ಬರ ಅಂತ ಹೇಳ್ತಾರೆ ರೈತರ, ದನದ ಗೊಬ್ಬರ ಹಾಕಿವ್ರಿ, ದನದ ಗೊಬ್ಬರ ಹಾಕಿವಿ ಅಂತೇಳಿ. ದನದ ಗೊಬ್ಬರ ಅಂತಂದ್ರೆ ಅದಕ್ಕೊಂದಷ್ಟು ನಮ್ಗೆ ಅದು ಪೋಷಕಾಂಶಗಳನ್ನು ಬಿಡುಗಡೆ ಆಗ್ಬೇಕಾದ್ರೆ ಕೆಲವೊಂದು ಸಮಯ ಬೇಕಾಗ್ತದೆ. ದನದ ಗೊಬ್ಬರ ಹಾಕೋದು ಒಳ್ಳೇದು, ಬಟ್ ಅದು 2-3 ವರ್ಷ ಬೇಕಾಗ್ತದೆ, ಚೆನ್ನಾಗಿ ಕಳೀತು, ನಮ್ಮ ಬೆಳೆಗಳಿಗೆಲ್ಲ ಚೆನ್ನಾಗಿ ಉಪಯೋಗ ಆಗ್ಬೇಕಾಗುತ್ತೆ. ರೈತರು ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನ ಅದಾವಂತಿರ್ತಾವ. ಎಸ್, ಅವಶ್ಯ. ಇನ್ನು ಈ ಒಂದು ರೋಗವನ್ನು ಹರಡುವಂತ ಜೀವಿಗಳನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದರಲ್ಲಿ ಬೇವಿನ ಬೆಳೆಯಲ್ಲಿ ಈ ಒಂದು ರೋಗವನ್ನು ಹರಡುವಂತ ಜೀವಿಗಳನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದರಲ್ಲಿ ಬೇವಿನ ಎಲೆಗಳನ್ನು ಮಿಶ್ರಣ ಮಾಡಿದಾಗ ಕೆಲವೊಂದು ಬೇರುಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನು ಇನ್ನು ಮಿಶ್ರಣ ಮಾಡ್ಕೊಳ್ಳಿ, ಮತ್ತು ಅದನ್ನು ಆದಷ್ಟು ಭೂಮಿಯಲ್ಲಿ ಒಂದು ಮಿಶ್ರಣ ಮಾಡ್ಕೊಳ್ಳಿ. ಇನ್ನ ಮತ್ತೊಂದು ಸಾವಯವ ಗೊಬ್ಬರ ಬಂದಾಗ ಇತ್ತೀಚೆಗೆ ಬಹಳಷ್ಟು ತಜ್ಞರಾಗಿ ತಾವೆಲ್ಲ ರೈತರಿಗೆ ಹೇಳ್ತಾ ಇರ್ತಾರೆ, ಬಹಳಷ್ಟು ಹೇಳ್ತಾ ಇರ್ತಾರೆ ಎರೆಹುಳು ಗೊಬ್ಬರ ಹಾಕ್ರಿ, ಎಳೆಹುಳು ಗೊಬ್ಬರ ತಯಾರು ಮಾಡ್ಕೊರಿ ಅಂತೇಳಿ. ಏನು ಎರೆಹುಳು ಗೊಬ್ಬರ, ಯಾವ ರೀತಿ ಪೋಷಕಾಂಶ ಇರುತ್ತೆ ಅದರಲ್ಲಿ, ಇದನ್ನ ಹೇಗೆ ಹಾಕ್ಬೇಕು, ಇದ್ರ ಮಹತ್ವ ಹೇಳಿ ಸ್ವಲ್ಪ ರೈತರಿಗೆ. ರೈತ ಬಂದವರೇ, ಎರೆಹುಳು ಗೊಬ್ಬರ ಇದೇನು ಗೊಬ್ಬರ ನಾವೆಲ್ಲ ನೋಡ್ತಾ ಇರ್ತೇವೆ, ಇದೇನು ಹೊಸದ ಗೊಬ್ಬರ ಅಲ್ಲ. ಎರೆ ಮಣ್ಣ ಅಂತ ಅಂತಿದ್ದೇನು, ಎರೆ ಮಣ್ಣ ಅಂತಂದ್ರೆ ಅಲ್ಲಿ ಎರೆಹುಳ ಇರ್ತಾ ಇತ್ತು. ಯಾಕಂದ್ರೆ ಯಾವಾಗ ನಾವು ಸಾವಯವ ಗೊಬ್ಬರ ಸಾವಯವ ಅಂಶಗಳು ನಮ್ಮ ಭೂಮಿಯಲ್ಲಿ ಇದ್ದಾಗ ಈ ಎರೆಹುಳು ತಾನೇ ಇರ್ತಿದ್ವು, ತನ್ನಿಂದಾನೆ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಏನ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಹಾಕಿದಾಗ ಏನಾಗಿದೆ, ನಮ್ಮ ಎರೆಹುಳಕ್ಕೆ ಆಹಾರ ಸಿಗದೆ ಇದ್ದಿದ್ರಿಂದ ಅವು ಬೇರೆ ಕಡೆ ತಮಗೆ ಆಹಾರ ಎಲ್ಲಿ ಬೇಕಾಗಿದೆ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ರೈತ ಬಾಂಧವರು ಆದಷ್ಟು ಸಾವಯವ ಗೊಬ್ಬರಗಳನ್ನು ಹಾಕಿ ನಮ್ಮ ಎರೆಹುಳುಗಳನ್ನು ಕಾಪಾಡ್ಕೊಳ್ಬೇಕು. ಎರೆಹುಳು ಇದು ಎರೆಹುಳು ಅಂದ್ರೆ ಇದೊಂದು ಹುಳ ಏನ್ ಮಾಡ್ತದೆ, ತನ್ನೆಲ್ಲ ಒಂದು ಆಹಾರವನ್ನು ನಮ್ಮ ಕನ್ವರ್ಟ್ ಮಾಡ್ತದೆ. ಅಂದ್ರೆ ನಾವು ಏನ್ ಸಾವಯವ ಅಂಶಗಳು ಏನ್ ನಮ್ಮ ಭೂಮಿಯಲ್ಲಿ ಇರ್ತವೆ ಅದನ್ನು ತಿಂದು ಏನಾಗ್ತದೆ, ಒಂದು ಉತ್ಕೃಷ್ಟವಾದ ಹಿಕ್ಕಿಯನ್ನು ಕೊಡ್ತದೆ. ಅದನ್ನೇ ನಾವು ಎರೆಹುಳ ಹಿಕ್ಕಿ ಅಥವಾ ಎರೆಹುಳು ಗೊಬ್ಬರ ಅಂತೀವಿ. ಇದ್ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ 1-1.5% ಸಾರಜನಕ ಇರ್ತದೆ, 2% ರಂಜಕ ಇರ್ತದೆ, ಪೊಟ್ಯಾಸ್ ಇನ್ನೂ ಪ್ರಮಾಣದ ಹೆಚ್ಚಾಗಿರ್ತದೆ. ಈ ಜೊತೆಗೆ ಹಲವಾರು ಲಘು ಪೋಷಕಾಂಶಗಳು ಅದರಲ್ಲಿ ಇರ್ತವೆ. ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತದೆ ಮತ್ತು ಮಣ್ಣಿನ ಗುಣಧರ್ಮ. ಗುಣಧರ್ಮ ಅಂತಂದ್ರೆ ನಮ್ದೇನಪ್ಪ ಅಂತಂದ್ರೆ ಈಗ ಮಣ್ಣಿನ ರಚನೆ ಆಗ್ಲಿ, ನೀರು ಹಿಡಿದಿಟ್ಟುಕೊಳ್ಳುವುದಾಗ್ಲಿ, ಮತ್ತು ಏನೇನು ಈ ಕ್ಷಾರತೆ ಏನಂತೇಳೋ ಆಮ್ಲೀಯತೆ ಕ್ಷಾರತೆ ಪ್ರಮಾಣ ಕೂಡ ಕಡಿಮೆ ಮಾಡಷ್ಟು ಈ ಒಂದು ಎರೆಹುಳು ಗೊಬ್ಬರ ಸಾಮರ್ಥ್ಯ ಹೊಂದಿದೆ. ರೈತ ಬಾಂಧವರು ಆದಷ್ಟು ಎಲ್ಲೆಲ್ಲಿ ತಮಗೆ ಸಾಧ್ಯತೆ ಇದೆ ಅದನ್ನು ಸೈಂಟಿಫಿಕ್ ಆಗಿ ಹಿಂಗೆ ಮಾಡ್ಬೇಕು ಅಂತೇಳಿದೆ. ಎಲ್ಲೆಲ್ಲಿ ನಿಮ್ಮ ಗಿಡದ ಕೆಳಗಡೆ ಒಂದು ಒಂದು ಪಿಟ್ಟು ಮಾಡಿಕೊಂಡು, ಅದರ ಒಂದು 3 ಆಳ ಪಿಟ್ಟು ಮಾಡಿಕೊಂಡು, ಅದರಲ್ಲಿ ನಿಮ್ಮ ಜಮೀನಲ್ಲಿ ಸಿಗುವಂತ ತ್ಯಾಜ್ಯಗಳನ್ನು ಹಾಕೊಂಡು ಅದು ನೀವು ಗೊಬ್ಬರವನ್ನು ತಯಾರಿಸಬಹುದು. ಇದನ್ನು ಹಿಂಗೆ ತಯಾರಿಸ್ಬೇಕಂತೇನಿಲ್ಲ. ಆದಷ್ಟು ರೈತ ಬಾಂಧವರು ಈ ತಿಪ್ಪೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಬದಲಾಗಿ ಈ ಎರೆಹುಳು ಗೊಬ್ಬರನ್ನು ಬಳಕೆ ಮಾಡಿರಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರ ಖರ್ಚು ಜಾಸ್ತಿ ಆಗ್ತಾ ಇದೆ, ಸಬ್ಸಿಡಿ ಕೂಡ ಹೋದ್ರೂ ಹೋಗಬಹುದು, ಕಡಿಮೆ ಆಗಬಹುದು. ಆ ನಿಟ್ಟಿನಲ್ಲಿ ಹೀಗೆ ನಾವು ಈ DAP ಯೂರಿಯಾ ಬದಲಾಗಿ ನಾವು ಎರೆಹುಳು ಗೊಬ್ಬರವನ್ನು ನಾವು ಪರಿವರ್ತನೆ ಮಾಡ್ಕೋಬೇಕೆಂದು ರೈತ ಬಾಂಧವರಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ಮತ್ತೊಂದು ವಿಶೇಷವಾಗಿ ಸಾವಯವ ಗೊಬ್ಬರಗಳಿಗೆ ಬಂದಾಗ ಈ ಸಿಟಿ ಕಾಂಪೋಸ್ಟ್ ಅಂತ ಹೇಳ್ತೀವಿ ನಾವು. ಸಿಟಿ ಕಾಂಪೋಸ್ಟ್ ಹೇಗೆ ಇದು ಉಪಯೋಗ ಮಾಡಬಹುದಾ ನೇರವಾಗಿ ರೈತರು, ಹೇಗೆ ಇದರ ಬಗ್ಗೆ ತಾವೇನು ಹೇಳ್ತೀರಿ ತಜ್ಞರಾಗಿ? ಈಗ ಸಿಟಿ ಕಾಂಪೋಸ್ಟ್ ನಾವು ಸಿಟಿ ಅಂದ್ರೆ ಪಟ್ಟಣದಲ್ಲೇ ದೊರೆತಕ್ಕಂತ ಕಚ್ಚಾ ತ್ಯಾಜ್ಯ ವಸ್ತುಗಳಿಂದ ತಯಾರಿದ ಒಂದು ಕಾಂಪೋಸ್ಟ್. ಅದ್ರಲ್ಲಿ ಆದಷ್ಟು ಇದ್ರಲ್ಲಿ ಏನಿರ್ತದೆ, ಸ್ವಲ್ಪ ಟಾಕ್ಸಿಕ್ ಇದ್ದೇ ಇರ್ತದೆ. ಅದಕ್ಕೆ ನಾವು ಸ್ವಲ್ಪ ಡೈಜೆಸ್ಟ್ ಮಾಡ್ಬೇಕಾಗ್ತದೆ. ಡಿಕಾಂಪೋಸ್ಟ್ ಕೆಲವೊಂದು ಫಿನೋರಿಕ್ ಅಂತ ಅಂತಿದೆ, ಆಮೇಲೆ ಕೆಲವೊಂದು ಡಿಕಾಂಪೋಸರ್ ಅಂತಿದೆ, ಅಂತವನ್ನು ಬಳಕೆ ಮಾಡಿಕೊಂಡು ನಾವು ಅದನ್ನು ಬಳಕೆ ಮಾಡಬಹುದು. ಆದಷ್ಟು ರೈತ ಬಾಂಧವರು ಸಾವಯವ ಅಂದ್ರೆ ನಮ್ಮಲ್ಲಿ ಏನ್ ಸಿಗ್ತದೋ ಅದನ್ನ ಬಳಕೆ ಮಾಡ್ಕೊಳ್ಳಿ. ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನಮ್ಮಲ್ಲಿ ಇರತಕ್ಕಂತ ಕಸಕಡ್ಡಿಗಳನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವರು ಅಂತಾರೆ ಸಾವಯವ ಕೃಷಿ ಅಂತ, ಎಲ್ಲರೂ ಸಾವಯವ ಕೃಷಿ ಅಂತ. ಇಲ್ಲಪ್ಪ ನಾನು ಇಷ್ಟು ಅಂಗಡಿಯಲ್ಲಿ ಸಾವಯವ ಗೊಬ್ಬರ ತಂದೆ ಹಾಕದೆ ಸಿಟಿ ಕಾಂಪೋಸ್ಟ್ ತಂದೆ ಹಾಕದೆ ನಾ ಸಾವಯವ ಮಾಡ್ತಿದ್ದೇನೆ, ಅದು ತಪ್ಪು ಕಲ್ಪನೆ. ಸಾವಯವ ಅಂದ್ರೆ ಸ್ವಾವಲಂಬಿ. ನಮ್ಮಲ್ಲಿರ್ತಕ್ಕಂತ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನು ಪರಿವರ್ತನೆ ಮಾಡಿಕೊಂಡು ಬೆಳೆದಾಗ ಮಾತ್ರ ಸಾವಯವ ಕೃಷಿ ಆಗ್ತದೆ. ನಮ್ಮಲ್ಲಿರ್ತಕ್ಕಂತ ಸಂಪನ್ಮೂಲಗಳನ್ನ ಬಳಸ್ಕೋಬೇಕಲ್ಲಿ ಬಳಸ್ಕೋಬೇಕು. ಹೊರಗಿನ ತಂದು ನಾವು ಸಾವಯವ ಮಾಡ್ತೀನಿ, ಅದು ಸಾವಯವ ಕೃಷಿನೇ ಅಲ್ಲಿ. ರೈತ ಬಂದ್ರು ಸಾಕಷ್ಟು ನಿಮ್ಮಲ್ಲಿ ಬೇವಿನ ಗಿಡ ಇರ್ತವೆ, ಹಂಗೆ ಗಿಡ ಇರ್ತವೆ, ಮೆಣಸಿನ್ಕಾಯಿ ಮತ್ತೆ ಮೆಣಸಿನ್ಕಾಯಿ ಇರ್ತದೆ, ಇಂತ ಏನಪ್ಪ ಅಂದ್ರೆ ಬಳ್ಳುಳ್ಳಿ ಇರ್ತದೆ. ಇಂತ ಎಲ್ಲ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನಾವು ಸಾವಯವ ಔಷಧಿಗಳನ್ನು ಹೆಚ್ಚಿಗೆ ಮಾಡ್ಕೋಬಹುದು ಮತ್ತೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಮತ್ತೆ ವಿಶೇಷವಾಗಿ ಸಾವಯವ ಗೊಬ್ಬರಗಳಿಗೆ ಬಂದಾಗ ಇನ್ನೂ ಒಂದಿಷ್ಟು ದ್ರವ ರೂಪದ ಸಾವಯವ ಗೊಬ್ಬರಗಳು ಅಂತ ಹೇಳಿ ಬರ್ತಾವೆ. ಈ ದ್ರವ ರೂಪದ ಸಾವಯವ ಗೊಬ್ಬರ ಬಗ್ಗೆ ಏನ್ ಹೇಳ್ತೀರಿ, ಯಾವ್ಯಾವ ಬರ್ತಾವೆ, ಇದ್ರ ಮಹತ್ವ ಏನು ಸ್ವಲ್ಪ ಹೇಳಿ? ಈಗ ದ್ರವ ರೂಪದ ಗೊಬ್ಬರ ಅಂದ್ರೆ ಈಗ ಇತ್ತಿತ್ತಲಾಗಿ ಸರ್ಕಾರ ಕೂಡ ಇದು ಮಾಡ್ತಾ ಇದೆ, ಈಗ ಬಯೋಡೈಜೆಸ್ಟರ್ ಅಂತ ಇದೆ. ಅದೆಲ್ಲ ಕಚ್ಚ ಒಂದು ಪಿಟ್ ಮಾಡ್ಕೊಂಡು ಅದ್ರಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳನ್ನ ಅದ್ರಾಗ ಹಾಕೊಂಡು ಅದರಿಂದ ಏನ್ ಅಂಶ ಏನು ಬಂದಿರ್ತದೆ ಅದನ್ನು ಟಾನಿಕ್ ಆಗಿ ಬಳಕೆ ಮಾಡಬಹುದು. ಸಾಕಷ್ಟು ರೈತರು ಕೂಡ ಬಳಕೆ ಮಾಡ್ಕೋತಾ ಇದಾರೆ, ಅದೇ ಟಾನಿಕ್ ಆಗಿ ಬಳಕೆ ಮಾಡ್ತಾ ಇದಾರೆ. ಇನ್ನು ವರಿಮಿ ವಾಶ್ ಎರೆ ಜಲ, ನಾವೇನು ವರಿಮಿ ವಾಶ್ ಇಂದ ಏನು ಅಂಶವನ್ನು ಹರಿದು ಬಂದಿತ್ತು ಅದನ್ನ ನಾವು ಟಾನಿಕ್ ಆಗಿ ಬಳಕೆ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಎರೆಹುಳುಗಳನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದರಲ್ಲಿ ಅದು ಸ್ವಲ್ಪ ವರಿಮಿ ಕಾಂಪೋಸ್ಟ್ ಹಾಕೊಂಡು ಕೆಳಗೆ ಏನು ಜಲ ಬಂದಿತ್ತು ಅದನ್ನು ಕೂಡ ನಾವು ಟಾನಿಕ್ ಆಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಕೆಲವೊಂದು ಪರಿಸ್ಥಿತಿ ತಮಿಳುನಾಡು ಕೆಲವೊಂದು ಕರ್ನಾಟಕ ಪ್ರದೇಶದಲ್ಲಿ ಪಂಚಗವ್ಯ ಉಪಯೋಗ ಮಾಡ್ತಾ ಇದ್ದಾರೆ. ಹಾಲು ತುಪ್ಪ ಮೊಸರು 5 ದವಸ ಧಾನ್ಯಗಳನ್ನು ತೆಗೆದುಕೊಂಡು ತಯಾರಿಸಿರ್ತಾರೆ ಪಂಚಗವ್ಯ. ಅದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ಬಹಳಷ್ಟು ಒಂದು ಉಪಯೋಗ ಇದೆ. ನೀವು ಹಣ್ಣಿನ ಗಿಡಗಳಿಗೆ ಬಹಳಷ್ಟು ಹಣ್ಣು ಆಗ್ಲಿ ಹೂವಿನ ಗಿಡಗಳಿಗೆ ಬಹಳಷ್ಟು ಉಪಯೋಗ ಇದೆ, ಆ ಪಂಚಗವ್ಯ ಕೂಡ ನೀವು ಉಪಯೋಗ ಮಾಡ್ಕೋಬಹುದು. ಇನ್ನು ಕೆಲವೊಂದು ಜೈವಿಕ ಗೊಬ್ಬರಗಳಿವೆ, ರೈಸೋಬಿಯಂ, ಟ್ರೈಕೋಡಮ್, ಇವೆಲ್ಲ ದ್ರವ ರೂಪದಲ್ಲಿ ಕೂಡ ಬಂದಿದೆ. ಅದನ್ನು ಕೂಡ ನೀವು ಪೋಷಕಾಂಶವಾಗಿ ಸಿಂಪಡಣೆ ಮೂಲಕ ನಾವು ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಜೀವಾಮೃತನು ಬಳಸಬಹುದಂತೇಳಿ, ಜೀವಾಮೃತ ಅವೆಲ್ಲ ಬಳಕೆ ಮಾಡ ಹೇಗೆ ಇದರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇದ್ರ ಬಗ್ಗೆ ಸಂಶೋಧನೆಗಳು ಆಗಿದ್ದಾವ? ದ್ರವ ರೂಪದ ಜೈವಿಕ ಗೊಬ್ಬರಗಳ ಬಳಕೆ ಪ್ರಮಾಣ, ಏನೇನು ಪೋಷಕಾಂಶಗಳು ಇದಾವೆ, ಎಷ್ಟು ಹಾಕ್ಬೇಕು, ಯಾವ ಬೆಳೆಗಳಿಗೆ ಹೇಗೆ ಹಾಕ್ಬೇಕು ಅಂತಕ್ಕಂಥದ್ದು ಏನಾದ್ರು ಸಂಶೋಧನೆಗಳು ನಡೀತಿದ್ದಾವ? ಹೇಗೆ ಸಾಕಷ್ಟು ಜೀವಾಮೃತ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ, ಇನ್ನು ಅದ್ರ ಬಗ್ಗೆ ಫಲಿತಾಂಶ ಹೊರ ಬರುವುದಿದೆ. ಆದಷ್ಟು ಈ ಕೆಲವೊಂದಂದ್ರೆ ಮೊದಲಂದ್ರೆ ಈ ಎರೆಜಲ ಅಂತೂ ಸಾಕಷ್ಟು ಅದ್ರ ಮೇಲೆ ಸಂಶೋಧನೆ ಆಗಿದೆ. ಎರೆಜಲ 5% ಅಂದ್ರೆ 1 ಲೀಟರ್ಗೆ 50 ml ನೀವು ಎರೆಜಲ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಹಳಷ್ಟು ಇಳುವರಿ ಹೆಚ್ಚಿಗೆ ಮಾಡಬಹುದು ಮತ್ತು ನಿಮ್ಮ ಉತ್ಪನ್ನಗಳ ಗುಣಮಟ್ಟ ಕೂಡ ಸುಧಾರಿಸಬಹುದು. ಈ ಎರೆಜಲಕ್ಕೆ ಏನು ಕಾಸ್ಟ್ ಇರಲ್ಲ, ನೀವೇನು 1 ಲೀಟರ್ಗೆ ಬಂದ 2 ರೂಪಾಯಿ ಅಷ್ಟೇ ಖರ್ಚು ಮಾಡಬಹುದು. ಯಾಕಂದ್ರೆ ಎರೆಜಲ ಇದೇನು ಹೊಸದೇನಲ್ಲ, ಏನ್ ನೀವು ಎರೆ ಉಳಿದು ಏನ್ ಜಲ ಬಂದಿತ್ತು ಅದನ್ನೇ ಮಾತ್ರ ಎರೆಜಲ. ಕಡಿಮೆ 1 ಅಥವಾ 2 ರೂಪಾಯಿ ನೀವು ಎರೆಜಲನ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಪಂಚಗವ್ಯ ಎಲ್ಲೆಲ್ಲಿ ಸ್ವಲ್ಪ ದನಗ ಆಕಳ ಇದೆ, ಯಾಕಂದ್ರೆ ಇದಕ್ಕೆ ತುಪ್ಪ ಬೇಕಾಗ್ತದೆ, ತುಪ್ಪ ಕಾಸ್ಟ್ಲಿ ಇದೆ. ತುಪ್ಪದನ್ನ ಎಲ್ಲಿ ಸಾಧ್ಯತೆ ರೈತರ ಹತ್ರ ಇದೆ, ತುಪ್ಪ ಇದ್ದವರು ಈ ಪಂಚಗವ್ಯನ ತಯಾರು ಮಾಡ್ಕೋಬಹುದು. ಏನ್ ಅಷ್ಟೇನು ಕಾಸ್ಟ್ಲಿ ಆಗಲ್ಲ, ಕಾಸ್ಟ್ಲಿ ಯಾವಾಗ ಆಗ್ತದಪ್ಪ ಅಂತಂದ್ರೆ ಹೊರಗಿನ ತಂದಾಗ ಮಾತ್ರ ಕಾಸ್ಟ್ಲಿ ಆಗ್ತದೆ. ನಿಮ್ಮಲ್ಲಿ ನೀವು ಮಾಡ್ಕೊಂಡಾಗ ಏನು ಕಾಸ್ಟ್ಲಿ ಆಗುದಿಲ್ಲ. ಮತ್ತೆ ಇದೇ ತರ ನೀವು ಜೈವಿಕ ಈಗಾಗಲೇ ಹೇಳಿದಾಗೆ ರೈಸೋಬಿಯಂ ಎಲ್ಲ ಲಿಕ್ವಿಡ್ ಅಲ್ಲಿ ಸಿಗ್ತದೆ, ಟ್ರೈಕೋಡಮ ಲಿಕ್ವಿಡ್ ಅಲ್ಲಿ ಸಿಗ್ತದೆ, ಅಂದ್ರೆ ದ್ರವ ರೂಪದಲ್ಲಿ. ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ನೀವು ಬಳಕೆ ಮಾಡ್ಕೊಂಡು ನೀವು ಒಂದು ಈ ಬೇಗನೆ ಅಂದ್ರೆ ಈ ಸಿಂಪಡಣೆ ಮಾಡಿದ್ರೆ ಏನು ಉದ್ದೇಶ ಏನಪ್ಪಾ ಅಂದ್ರೆ ಬೇಗನೆ ಪೌಷ್ಟಿಕಾಂಶಗಳನ್ನ ನಮ್ಮ ಬೆಳೆಗೆ ಒದಗಿಸಿಕೊಟ್ಟಂಗ ಲಭ್ಯ ಆಗ್ತದೆ. ಈಗ ರೈತರು ಒಂದು ಪ್ರಶ್ನೆ ಕೇಳ್ತಾರೆ, ಸಾವಯವ ಗೊಬ್ಬರ ಅಂತಂದ್ರೆ ನಮಗೆ ಕಾಂಪೋಸ್ಟ್ ಮಾಡಲಿಕ್ಕೆ ಏನ್ ದನ ಇಲ್ರಿ, ಬರೇ ನಾವು ಹೇಗೆ ಕಾಂಪೋಸ್ಟ್ ಇರುವುದಿಲ್ಲ, ಅದಕ್ಕೆ ನಾವು ಗೊಬ್ಬರವನ್ನ ಕೊಂಡ್ಕೊಂಡ್ ಬರ್ತೀವಿ, ಎರೆ ಗೊಬ್ಬರ ಅವಿ ಅಂತ ಹೇಳ್ತಿರ್ತಾರೆ. ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಕಡ್ಡಾಯವಾಗಿ ದನಗಳು ಇರ್ಬೇಕಂತೇಳಿ ತಾವ್ ಹೇಗೆ ಕಾಂಪೋಸ್ಟ್ ಮಾಡ್ಲಿಕ್ಕೆ ಅದೇನು ಇರ್ಬೇಕಂತ ಏನಿಲ್ಲ. ಆದಷ್ಟು ನಿಮ್ಮಲ್ಲಿ ಇರತಕ್ಕಂತ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ಅದನ್ನ ಒಂದು ಲೇಯರ್ ಬೈ ಲೇಯರ್ ಹಾಕೊಂಡು ಮಾಡ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ನಾವು ಈ ಸಾವಯವ ಗೊಬ್ಬರ ಅಂತಂದ್ರೆ ರೈತರ ಹತ್ರ 1 ಅಥವಾ 2 ದನಕರುಗಳು ಇರ್ಬೇಕು, ಅಂದಾಗ ಮಾತ್ರ ಸಾವಯವ ಆಗ್ತದೆ. ಯಾಕಂದ್ರೆ ನಾವು ಸಾವಯವ ಹೇಳಿದಾಗ ಸ್ವಾವಲಂಬಿ ನಾವು. ಈಗ ಈಗ ರೈತರ ಪರಿಸ್ಥಿತಿ ಹೆಂಗಿದ್ರೆ ರೈತರು ಕೂಡ ಪಾಕೆಟ್ ಹಾಲು ಖರೀದಿ ಮಾಡಿ ಚಹಾ ಮಾಡುವಂತ ಪರಿಸ್ಥಿತಿ ಬಂದ. ಈ ಪರಿಸ್ಥಿತಿ ನಮ್ಮ ರೈತರಿಗೆ ಬರಬಹುದಾಗಿತ್ತು. ಅದಕ್ಕೆ ರೈತರು 1 ಅಥವಾ 2 ಆಕಳಾಗಲಿ ಅಥವಾ 2 ಎತ್ತುಗಳಾಗಲಿ ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಕೃಷಿ ಮಾಡ್ಲಿಕ್ಕೆ ಸರಿ ಆಗುತ್ತೆ. ಇಲ್ಲಕಂದ್ರೆ ಪ್ರತಿಯೊಂದಕ್ಕೂ ನಾವು ಏನಾಗ್ತದೆ ಪರಾವಲಂಬಿ ಆಗ್ಬಿಡ್ತೇವೆ. ಅದಕ್ಕೆ ರೈತ ಬಾಂಧವರು ಇಟ್ಟುಕೊಡ್ರಿ, ಇಲ್ಲಾಂದ್ರೂ ಕೂಡ ನೀವು ಎರೆಹುಳು ಗೊಬ್ಬರ ಮಾಡ್ಕೋಬಹುದು, ಇಂಥ ಕಾಂಪೋಸ್ಟ್ಗಳನ್ನು ಮಾಡಿಕೊಂಡು ನೀವು ಸಾವಯವ ಕೃಷಿಯನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಈಗ ಮತ್ತೆ ಸಾವಯವ ಗೊಬ್ಬರಕ್ಕೆ ಬಂದಾಗ ಯೂಶ್ವಲಿ ಈಗ ಹೊಂಡನ್ನ ಹಾಕ್ತಿರ್ತಾರೆ, ಈಗ ಕೆರೆ ಮಣ್ಣನ್ನ ಹಾಕ್ತಿರ್ತಾರೆ ಅಥವಾ ಹೊಳೆ ಮಣ್ಣನ್ನ ಹೊಲಗಳಿಗೆ ಹಾಕ್ತಿರ್ತಾರೆ. ಹೇಗೆ ಇದು ಒಳ್ಳೆ ರೀತಿಯಿಂದ ಎಲ್ಲಾ ಭೂಮಿಗೂ ಹಾಕ್ಬೋದು ಅಂತೀರಾ, ಮಣ್ಣುಗಳನ್ನ ಕಡಿಸೋದು ಅಂತ ಹೇಳ್ತಿರ್ತಾರೆ, ಹೇಗೆಂತೀರಿ? ಈಗ ನೀವು ಈ ಕೆರೆ ಹೂಳು ಅಂತೇವಲ್ಲ, ನಾವು ಕೆರೆ ಹೂಳು ತೋಕ್ಕಿಂತ ಮುಂಚೆ ನಾವು ಅಲ್ಲಿ ಒಂದು ಅಧ್ಯಯನ ಮಾಡ್ಕೋಬೇಕು, ಏನಾದ್ರೂ ಅದರಲ್ಲಿ ಕ್ಷಾರತೆ ಆಮ್ಲೀಯತೆ ಇದೆಯ ನೋಡ್ಕೋಬೇಕು. ಯಾಕಂದ್ರೆ ಏನಾಗ್ತದೆ ಕೆಲವೊಂದು ಪ್ರದೇಶದಲ್ಲಿ ಅಲ್ಲಿ ಬಹಳ ದಿವಸ ನೀರು ನಿಂತಂದ್ರೆ ಏನಾಗ್ತದೆ ಅಲ್ಲಿ ಸಾಲ್ಟ್ ಅಕ್ಯುಮುಲೇಟ್ ಆಗ್ಬಿಡುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ಅದನ್ನ ನಾವು ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲೆಲ್ಲಿ ರೈತ ಬಂದ್ರು ಅದರ ಒಂದು ಮೇಲಿನ ಲೇಯರ್ ಅನ್ನು ತೆಗೆದುಕೊಂಡು ಈಗ ನಾವು ಕೃಷಿ ಹೂಳು ಎಲ್ಲಿಪ್ಪ ಅಂದ್ರೆ ಮಣ್ಣು ನೋಡ್ಕೊಂಡು ಹಾಕ್ಬೇಕು. ನಮ್ಮಲ್ಲಿ ಕೆಂಪು ಮಣ್ಣು ಬಹಳಷ್ಟು ಇದೆಯಪ್ಪ ಅಂತಂದ್ರೆ ಅಲ್ಲಿ ಕೆರೆ ಮಣ್ಣ ಹಾಕ್ಬೇಕು, ಅಂದ್ರೆ ಕಪ್ಪು ಮಣ್ಣು ಹಾಕ್ಬೇಕು. ಕಪ್ಪು ಮಣ್ಣು ಇದ್ದಲ್ಲಿ ಎಲ್ಲೆಲ್ಲಿ ನಮ್ಗೆ ಉಸುಕಿನ ತರ ಬರ್ತದಲ್ಲ, ಈಗ ನದಿ ದಂಡೆಗಳು ಉಸುಕಿನ ತರ ಆ ಮಣ್ಣನ್ನ ಹಾಕ್ಬೇಕು. ರೈತರು ಏನ್ ಮಾಡ್ತಾರೆ, ಪುಕ್ಕಟ್ಟಾಗಿ ಸಿಗ್ತದೆ ಅಂತ ಒಯ್ದು ಒಂದ್ ಕಡೆ ಹಾಕ್ಬಿಡ್ತಾರೆ, ಅವಾಗ ನಮ್ಮ ಮಣ್ಣಿನ ಗುಣಧರ್ಮೆಲ್ಲ ಹಾಳಾಗುತ್ತದೆ, ಹಾಳಾಗೋಗ್ಬಿಡ್ತದೆ. ಅದಕ್ಕೆ ರೈತ ಬಾಂಧವರು ಸ್ವಲ್ಪ ಉಪ್ಪಿನ ಅಂಶ ನೋಡ್ಕೊಡ್ರಿ, ಮತ್ತು ನಿಮ್ ಕೆಂಪು ಮಣ್ಣಿಗೆ ಕೆರೆ ಮಣ್ಣ ಕಪ್ಪು ಮಣ್ಣು ಹಾಕಿ ಕಪ್ಪು ಮಣ್ಣಿಗೆ ಈ ಉಸುಕು ಹಾಕ್ರಿ. ಅದರಿಂದ ಏನಾಗ್ತದೆ, ನಮ್ಮ ಮಣ್ಣಿನ ಗುಣಧರ್ಮ ಬದಲಾವಣೆ ಆಗಿ ನಾವು ಒಂದು ಒಳ್ಳೆಯ ಗುಣಮಟ್ಟದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಒಳ್ಳೇದು. ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಇದುವರೆಗೂ ವಿವಿಧ ರೀತಿಯ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಯಾವ್ಯಾವ ಬರ್ತವೆ ಅಂತಕ್ಕಂತ ವಿಚಾರ ಹೇಳಿದ್ರಿ. ಖಂಡಿತ, ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡ್ತಾ ರೈತರು ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಬಳಸೋದು ಇವತ್ತಿನ ಅನಿವಾರ್ಯತೆ ಅಂತ ಹೇಳ್ಬೋದು. ರೈತರು ಸಾವಯವ ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ತಮ್ಮ ಹೊಲಗಳಿಗೆ ಬಳಸಿದ್ರೆ ಖಂಡಿತ ಭೂಮಿ ಫಲವತ್ತತೆ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ರೈತರು ಇಂಥ ವಿಚಾರವನ್ನ ಗಮನಿಸಿ ಅಳವಡಿಸಿಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ವಿವಿಧ ಸಾವಯವ ಗೊಬ್ಬರಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವರತ್ತಿ. ಈಗ ಕೇಳೋಣ, ಲಿಂಗಸೂರು ಕೃಷಿ ಉತ್ಪನ್ನದಾರರ ಕಳಿಸಿರತಕ್ಕಂಥ ದೈನಂದಿನ ವರದಿ. ಲಿಂಗಸೂರು ಮಾರುಕಟ್ಟೆಯವರು ಕಳಿಸತಕ್ಕಂಥ ದೈನಂದಿನ ವರದಿ, ಕನಿಷ್ಠ ಮತ್ತು ಗರಿಷ್ಠ ಮಟ್ಟದಲ್ಲಿ ಉತ್ಪನ್ನಗಳು ಸಜ್ಜೆ ಇತರ 2500, ನೆಲಗಡಲೆ ಶೇಂಗಾ 6000, ಭತ್ತ ಸೋನಾ ಮಸೂರಿ 2570. ರೈತ ಬಂಧುವರಿಗೆ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಹಾಗೂ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ, ಮಣ್ಣು ಮಾದರಿಗೆ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಿಕೊಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಕಿಲೋಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫ್ರಫನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮಾಮೆಕ್ವಿನ್ ಬಂಜುಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನೆಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಬಿಡಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ರೈತ ಬಾಂಧವರು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡುವುದು ಉತ್ತಮ. ಇನ್ನು PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರವನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಂಟಿಗ್ರೇಡ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ತಿನ್ನುವುದು ಕಡಿಮೆಯಾಗ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸುವಂತೆ ಇಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ಕಾಪಾಡಬೇಕು. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮೇಣವಾಗಿ ಬೆದಿಗೆ ಬರಲು ಇದು ಸಹಾಯ ಆಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಅಂತಂದರೆ ಕೆರೆ ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಇಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಪಾಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರೈತ ಬಾಂಧವರಿಗೆ ಕೇಳೋಣ. ಕೊರಡುಕೆರೆ ಗ್ರಾಮದ ಚನ್ನಬಸಣ್ಣಗೌಡ ಪಾಟೀಲ್ ಹಾಗೂ ಸಂಕಡಿಗರಿಂದ ಡೊಳ್ಳಿನ ಪದಗಳನ್ನ. ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ. ಗುರುವಿನ ನೆನೆಯರಿ ಅರನ ನೆನೆಯರಿ ಅರನರ ಶ್ರೇಯ ಪಾರ್ವತಿಯ, ಗುರುವಿನ ನೆನೆಯರಿ ಅರನ ನೆನೆಯರಿ ಅರನರ ಶ್ರೇಯ ಪಾರ್ವತಿಯ, ಅರನರ ಶ್ರೇಯ ಪಾರ್ವತಿ ನೆನೆದು ಅರುಷದ ದಿನಗಳ ಕಳೆಯಿರೋ, ನೆನೆಯರಿ ಅರುಷ ಭವನು ನೀವು ವರಲಕ್ಷ್ಮಿಯ ರಮಣನ್ನ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ಬ್ರಹ್ಮನ ಜ್ಞಾನಿಸಿ ಅಮ್ಮವನಳೆದು ಒಮ್ಮೆನಾದರೂ ಶಿವನೆನಿರೋ, ಬ್ರಹ್ಮನ ಜ್ಞಾನಿಸಿ ಅಮ್ಮವನಳೆದು ಒಮ್ಮೆನಾದರ ಶಿವನೆನಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಶಾರದ ದೇವೆ ನಾರದ ಜನನೆ ಆರು ಶಾಸ್ತ್ರಕ ತಾಯಿಯನ, ಶಾರದ ದೇವೆ ನಾರದ ಜನನೆ ಆರು ಶಾಸ್ತ್ರಕ ತಾಯಿಯನ, ಆರು ಶಾಸ್ತ್ರಕ ತಾಯಿಯ ನೆನೆದು ಮಾಯದ ಪಾತ ಅರೆಯುವುದು, ಆರು ಶಾಸ್ತ್ರಕ ತಾಯಿಯ ನೆನೆದು ಮಾಯದ ಪಾತ ಅರೆಯುವುದು,